ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:58 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕುಶಾಲನಗರ ಸುತ್ತಮುತ್ತ ರೇಷ್ಮೆ ಕೃಷಿ ಕುರಿತು ರೇಷ್ಮೆ ಇಲಾಖೆಯ ಎಂಎಸ್ ಮಹೇಶ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿ ಈಗ ಸಂದರ್ಶನ. ಕೆಳಗರೆ ಕೊಡಗು ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸೋಮವಾರಪೇಟೆ ತಾಲೂಕು ಕುಶಾಲನಗರ ಆಸುಪಾಸಿನಲ್ಲಿ 16 ಜನ ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರತಿ ತಿಂಗಳು ವರಮಾನ ಕೊಡುವ ಬೆಳೆ ಇದು. 10-20 ವರ್ಷಗಳಿಂದ ರೇಷ್ಮೆ ಇಲಾಖೆ ಕುಶಾಲನಗರ ಸುತ್ತಮುತ್ತ ರೇಷ್ಮೆ ಕೃಷಿಯನ್ನ ಉತ್ತೇಜನ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಕಾಲಕಾಲಕ್ಕೆ ತಕ್ಕಂತೆ ಏರಿಳಿತಗಳು ಕಾಣಿಸ್ತದವೆ. ಈಗಲೂ ಸುಮಾರು 1-20 ಎಕರೆ ಪ್ರದೇಶದಲ್ಲಿ 10-20 ಜನ ರೈತರು ಹಿಪ್ಪನೇರಳೆಯನ್ನ ಬೆಳೀತಾ ಇದ್ದು ಹುಳುಗಳನ್ನು ಸಾಕ್ತಿದ್ದಾರೆ. ಕುಶಾಲನಗರ ಸುತ್ತಮುತ್ತ ರೇಷ್ಮೆ ಕೃಷಿಗಿರುವ ಅವಕಾಶಗಳು, ರೈತರಿಗಾಗುವ ಅನುಕೂಲಗಳು, ರೇಷ್ಮೆ ಇಲಾಖೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಇವತ್ತು ಮಾತನಾಡುತ್ತಿದ್ದಾರೆ ಎಂಎಸ್ ಮಹೇಶ್ ಅವರು. ಕೂಡಿಗೆಯ ಪಿತ್ರಿ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹೇಶ್ ಅವರು ಈಗ ಬಡ್ತಿಯಾಗಿ ಅರಕಲಗೂಡು ತಾಲೂಕಿನ ರೇಷ್ಮೆ ಇಲಾಖೆಯ ವಿಸ್ತರಣಾ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದಾರೆ. ಇಲ್ಲಿ ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿದವರು. ಮಹೇಶ್ ಅವರ ವಿಚಾರಗಳನ್ನು ಆಲಿಸಿಕೊಳ್ಳಿ. ರೈತರು ರೇಷ್ಮೆ ಕೃಷಿಯನ್ನ ಅವಲಂಬಿಸಿಕೊಂಡ್ರೆ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರಗಳು ಈ ಕಾರ್ಯಕ್ರಮದಲ್ಲಿದ್ದಾವೆ. ಆಸಕ್ತರು ಈ ನಿಟ್ಟಿನಲ್ಲಿ ಗಮನ ಹರಿಸಬಹುದು. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾನು ಕೊಡಗಿನೂ ಒಂದೇ ಸರ್. ಕೂಡಮಂಗ್ಳೂರು ನನ್ನ ಸ್ವಂತ ಸ್ಥಳ, ಹುಟ್ಟಿದ ಸ್ಥಳ ಎಲ್ಲ. 1993 ನಾನು ರೇಷ್ಮೆ ಇಲಾಖೆಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಹಾಗೆ 4-5 ವರ್ಷ ವಾರ್ತಾ ಇಲಾಖೆಯಲ್ಲೂ ಕರ್ತವ್ಯ ನಿರ್ವಹಿಸಿ ಪುನಃ ನಾನು ರೇಷ್ಮೆ ಇಲಾಖೆಗೆ ಬಂದೆ. ಹೇಳಿ, ಕೊಡಗು ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಎಷ್ಟು ಪ್ರಶಸ್ತವಾದದ್ದು? ಕೊಡಗು ಜಿಲ್ಲೆಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ತುಂಬಾ ಉತ್ತಮವಾದ ವಾತಾವರಣ ಇದೆ ಸರ್. ಹಿಪ್ಪನೇರಳೆಗಾಗ್ಲಿ ಹುಳು ಸಾಕಾಣಿಕೆಗಾಗಲಿ 1980 ಬಯೋಲ್ಟೇನು ಬಿತ್ತನೆ ವಲಯ ಅಂತ ಸರ್ಕಾರ ನಿಗದಿ ಮಾಡಿತ್ತು. ಅದನ್ನ ನಮ್ಮ ಜಿಲ್ಲೆಯವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ರೇಷ್ಮೆ ಬೆಳೆಗಾರರು. ಕೊಡಗಿನ ಗೂಡು ಅಂದ್ರೆ ಬೆಂಗಳೂರಲ್ಲಿ ಖಾಸಗಿಯಾಗಿ ಮೊಟ್ಟೆ ತಯಾರಕರು ಯಾವಾಗ್ಲೂ ಮುಗಿ ಬೀಳ್ತಾ ಇದ್ರು ಮಾರುಕಟ್ಟೆಗೆ. ಅಂತ ಕಾಲ ಒಂದಿತ್ತು 1994-1996 ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇದ್ರು ನಮ್ಮ ಬೆಳೆಗಾರರು. ಅಲ್ಲಿಂದ ಈಚೆಗೆ ಶುಂಠಿ ಯಾವಾಗ ಕಾಲಿಟ್ಟು ಸರ್ ಇಲ್ಲಿಗೆ, ಶುಂಠಿ ಕಾಲಿಟ್ಟಾಗ ವಿಪರೀತ ಕೂಲಿ ವೆಚ್ಚ ಜಾಸ್ತಿ ಆಯ್ತು. ಶುಂಠಿ ಬೆಳೆಗೆ ರೈತರು ಪರಾವಲಂಬಿಗಳಾದ್ರು. ಜೊತೆಗೆ ಏನಾಯ್ತು, ಕರಿಮೆಣಸಿಗೂ ರೇಟ್ ಬಂತು, ಏಲಕ್ಕಿಗೆಲ್ಲ ಆ ಟೈಮಲ್ಲಿ ರೇಟ್ ಬಂತು ಸರ್. ಅವಾಗ 50% ಹಿಪ್ಪನೇರಳೆ ತೋಟ ಕಡಿಮೆ ಆಯ್ತು. ಜೊತೆಗೆ ಏನಾಯ್ತು, ನಮ್ಮಲ್ಲಿ ಸಿಬ್ಬಂದಿಯವರೆಲ್ಲ ಹೊರ ಜಿಲ್ಲೆಯವರಾಗಿರ್ತಾರೆ, ಎಲ್ಲರೂ ಟ್ರಾನ್ಸ್ಫರ್ ಆಗೋದು ಅದು ಇದು ಆಗಿ 5-10 ವರ್ಷಗಳಲ್ಲಿ 3 ಜನ ಸಿಬ್ಬಂದಿ ಈಗ ನಾವಿದ್ದೀವಿ ಸರ್ ಕೊಡಗು ಜಿಲ್ಲೆಯಲ್ಲಿ. ಇದು ಮುಖ್ಯವಾದ ಕಾರಣ ಸರ್. ಹಾಗೆ ಕಾಫಿಗೂ ಒಳ್ಳೆ ನಿಗದಿಯಾದ ದರ ಸಿಕ್ತು, ಎಲ್ಲರೂ ಆ ಬೆಳೆಗೆ ತಿರುಗಿಬಿಟ್ರು. ಆದ್ರೂ 5 ವರ್ಷದ ಹಿಂದೆ ಎಲ್ಲ 80 ಎಕರೆಯಷ್ಟು ಹಿಪ್ಪನೇರಳೆ ಇತ್ತು ಸರ್, ಮಾರ್ಕೆಟ್ ನಡೀತಾ ಇತ್ತು ಸರ್. ಮಾರುಕಟ್ಟೆ ನಡೆಯುವಾಗ ಏನಾಗ್ಬೇಕು ಅಂದ್ರೆ ಕಡಿಮೆ ಅಂದ್ರೂ 250-300 ಕೆಜಿ ದ್ವಿತಳಿ ಗೂಡು ಬೇಕಾಗಿತ್ತು, ಬಿತ್ತನೆ ಗೂಡು. ಅಷ್ಟು ಗೂಡನ್ನ ನಮ್ಮ ರೇಷ್ಮೆ ಬೆಳೆಗಾರರು ಬೆಳೀತಾ ಇರಲಿಲ್ಲ. ಪ್ರತಿದಿನ ಅಷ್ಟು ಗೂಡು ಇದ್ರೆ ಮಾತ್ರ ಅವರು ಬೆಂಗಳೂರಿಂದ, ಚನ್ನಪಟ್ಟಣ, ರಾಮನಗರದಿಂದ ಖಾಸಗಿ ಮೊಟ್ಟೆ ತಯಾರಕರು ಬರ್ಬೇಕಾಗಿತ್ತು. ಅವರು ಬಾಡಿಗೆ ವಾಹನಗಳನ್ನ ಮಾಡಿಕೊಂಡು ಇಲ್ಲಿಗೆ ಬಂದು ಗೂಡನ್ನ ತಗೊಂಡೋಗ್ಬೇಕಾಗಿತ್ತು. ಸಿಗ್ತಾ ಇರ್ಲಿಲ್ಲ ಸರ್ ಗೂಡ್, ಅವರು ಸಿಕ್ಕದೆ ವಾಪಸ್ ಬರಿ ಕೈಲಿ ಹೋಗಿದ್ದು ಇದೆ. ಹಾಗಾಗಿ ಮೇಲಧಿಕಾರಿಗಳಿಂದ ಒತ್ತಡ ಹಾಕ್ಸಿದ್ರು, ಬರೋದನ್ನ ನಿಲ್ಸಿಬಿಟ್ರು. ಹಾಗಾಗಿ ಮಾರುಕಟ್ಟೆ ಡಲ್ ಆಯ್ತು ಸರ್. ಎಲ್ಲಿತ್ತು ಮಾರುಕಟ್ಟೆ ರೇಷ್ಮೆ ಗೂಡು? ಕುಶಾಲನಗರದ ಕೂಡ್ಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೋಡ್ ರೈಲೆ ಇದೆಯಲ್ಲ ಸರ್ ಮಾರುಕಟ್ಟೆ, ಅದು ಕಟ್ಟಡ ಹಾಳಾಗ್ತದೆ ಅನ್ನೋ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆಗೆ ಬಾಡಿಗೆ ನಿಗದಿ ಮಾಡಿ ಕೊಟ್ಟಿದೀವಿ ಸರ್. ಅದು ಬಾಡಿಗೆ ಬರ್ತಾ ಇದೆ. ಆಗ ಉಳಿದಂತ ರೈತರಿಗೆ ನಾವೇ ಮನೆ ಬಾಗಿಲಿಗೆಲ್ಲ ಹೋಗಿ ಹೇಳಿ ಮಾಡಿ ಕಡ್ಡಿ ಕೀಳದಂಗೆ ವ್ಯವಸ್ಥೆ ಮಾಡಿ ಬೆಂಗಳೂರು ಬಿತ್ತನೆ ಹಾಸನ ಬಿತ್ತನೆ ಮಾರುಕಟ್ಟೆಗಳಿಗೆ ಗೂಡನ್ನ ಸಾಗಿಸ್ತಾ ಇದ್ದೀವಿ ಸರ್. ಆದ್ರೂ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಬೆಳೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಸರ್. ಸರ್ಕಾರದಿಂದ ತುಂಬಾ ಸಹಾಯಧನಗಳು ಎಲ್ಲ ಇದೆ ಸರ್. ಇದರಲ್ಲಿ ಅಧಿಕ ಲಾಭನ ನೋಡಿದವ್ರು ಇದ್ದಾರೆ ಸರ್, ಹಳಬರು. ಅವರೆಲ್ಲ ಸೇರಿ ಪುನಃ ಪುನಃ ಈಗ ಇಂಟ್ರೆಸ್ಟ್ ಆಗಿ ಹಿಪ್ನೇಳನ ನಡಕ್ಕೆ ಮುಂದೆ ಬಂದಿದ್ದಾರೆ ಸರ್. ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಹಳೆ ನಮ್ಮ ಏರಿಯಾಗಳು ಶಿರಂಗಲ ತೊರೆನೂರು, ಆ ಏರಿಯಾದಲ್ಲಿ 11 ಎಕರೆ ಆಗಿದೆ ಸರ್ ಈ ವರ್ಷ. ಅಲ್ಲಿ 11 ಜನ ಕುಶಾಲನಗರ ಏರಿಯಾದಲ್ಲಿ ಗೊಂದಿ ಬಸವನಹಳ್ಳಿ ಗುಡ್ಡೆ ಹೊಸೂರು ಇದೆಲ್ಲ ರೇಷ್ಮೆ ಬೆಳೆಗಾರರು ಮುಂದೆ ಬರ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿ ಕೃಷಿ ಕೈಗೊಂಡು ಒಳ್ಳೆ ಈಲ್ಡ್ ತೆಗಿತಾ ಇದ್ದಾರೆ. ಈಗ ರೇಷ್ಮೆ ಇಲಾಖೆಯಿಂದ ಏನೇನ್ ಸವಲತ್ತುಗಳನ್ನ ಕೊಡ್ತೀರಿ ರೇಷ್ಮೆ ಕೃಷಿಕರಿಗೆ? ಸರ್, ನಮ್ಮ ಇಲಾಖೆ ಮುಖಾಂತರ ರೇಷ್ಮೆ ಬೆಳೆಗಾರರಿಗೆ ದೊರೆಯುವ ಸಹಾಯದಿಂದ ವಿವರಗಳು ಅಂದ್ರೆ ಸರ್, ಹುಳು ಸಾಕಾಣಿಕೆ ಮನೆಗೆ ರಾಜ್ಯ ವಲಯ ಯೋಜನೆಯಲ್ಲಿ ಸರ್ 1/2 ಎಕರೆ ಅಂತ ಹಾಕಿರುವಂತ ರೇಷ್ಮೆ ಬೆಳೆಗಾರರಿಗೆ 96,000 ಪರಿಶಿಷ್ಟ ಜಾತಿಯವರಿಗೆ ಸಿಗ್ತದೆ ಸರ್ ಶೆಡ್ ಮಾಡ್ಕೊಳ್ಳಕ್ಕೆ, ಹುಳು ಸಾಕಾಣಿಕೆ ಶೆಡ್. ಅದು 50-75 ಮೊಟ್ಟೆನ ಹುಳು ಸಾಕಾಣಿಕೆ ಮಾಡಬಹುದು ಸರ್. ಅದರಲ್ಲಿ ಸಾಮಾನ್ಯ ಜನರಿಗೆ 80,000 ಸಿಗ್ತದೆ ಸರ್. ಅದು 20-40 ಮನೆ 800 ಚದರಡಿ ಬರ್ತದೆ ಸರ್. ಅವರು ಶೆಡ್ ಗಳನ್ನ ಮಾಡಿ 50-75 ಸಾಧಾರಣ ಬೆಳೆಯುವಂತ ರೈತರು, ಜಮೀನ್ ಕಡಿಮೆ ಇತ್ತು ದೊಡ್ಡ ಮನೆಯನ್ನ ಮಾಡುವಷ್ಟು ದಕ್ಷತೆ ಇಲ್ಲ ಅಂದ್ರೆ ಅದನ್ನ ಮಾಡಬಹುದು ಸರ್. ಎರಡನೇದಾಗಿ 600 ಚದರಡಿ ಮನೆ ಸರ್, ಅದಕ್ಕೆ ಘಟಕ ದರ 3 ಲಕ್ಷ ಇರ್ತದೆ. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2,70,000 ರೂಪಾಯಿ ಸಹಾಯಧನ ಇದೆ ಸರ್. ಸಾಮಾನ್ಯ ರೈತರಿಗೆ 2,25,000 ರೂಪಾಯಿ ಸಹಾಯಧನ ಇದೆ. ಶೀಟ್ ಮನೆ ಸರ್, ಶೀಟ್ ಸುತ್ತ 12 ಅಡಿ ಗೋಡೆ ಇರಬೇಕು ಸರ್ ಎತ್ತರ, ಅದರಲ್ಲಿ 20 ಅಡಿ ಅಗಲ 50 ಅಡಿ ಉದ್ದ ಇರಬೇಕು ಸರ್. ಶೀಟ್ ಆದ್ರೆ ಹಾಕೋಬಹುದು, ಇಲ್ಲ RCC ಆದ್ರೂ ಮಾಡ್ಕೋಬಹುದು. ಅವರು ಹಣನ ಜಾಸ್ತಿ ಖರ್ಚು ಮಾಡಿ ಮಾಡ್ಕೊಳ್ಳೋದಾದ್ರೆ ಅದು ಒಳ್ಳೇದೆ ಸರ್. ಎರಡೂ ಅವಲಂಬಿಸ್ತದೆ, ಏನ್ ತೊಂದರೆ ಇಲ್ಲ. ಸರಿನೆ, ಎತ್ತರ ಇರಬೇಕು ಸರ್, 12 ಅಡಿಗಿಂತ ಕಡಿಮೆ ಇರಬಾರ್ದು. ಸೂರ್ಯನ ಬಿಸಿಲು ಶೀಟಲ್ಲಿ ಶಾಖ ತಾಗಬಾರ್ದು ಮರಿಗಳಿಗೆ ರ್ಯಾಕ್ ಅಲ್ಲಿ, ಅದಕ್ಕಾಗಿ ಅಷ್ಟೆತ್ತರ ಇರಲೇಬೇಕು ಸರ್. ಸರಿನೆ ಸರಿನೆ. ಹಾಗೆ ಇನ್ನೊಂದು ಸರ್, 1,000 ಸ್ಕ್ವೇರ್ ಫೀಟ್ಗೆ 1,000 ಅಡಿಗೆ 4 ಲಕ್ಷ ಖರ್ಚು ಮಾಡಿದ್ರೆ ಇವರು ಸರ್ 3 ಲಕ್ಷ ಸಾಮಾನ್ಯ ರೈತರಿಗೆ ಸಬ್ಸಿಡಿ ಇದೆ ಸರ್. ಪರಿಶಿಷ್ಟ ಜಾತಿ ಪಂಗಡಕ್ಕೆ 3,60,000 ರೂಪಾಯಿದು ಸಬ್ಸಿಡಿ ಇದೆ ಸರ್. ಹುಳು ಸಾಕಾಣಿಕೆ ಮನೆ 50-20 ಇರ್ತದೆ ಸರ್. ಎದುರು ಬದ್ರು 3 ಕಿಟಕಿ ಇರಬೇಕು, ಎತ್ತರ 12 ಅಡಿ ಇರಬೇಕು. ಅವರು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿ RCCನಾದ್ರೂ ಮಾಡಬಹುದು, ಇಲ್ಲಾಂದ್ರೆ ಶೀಟ್ ಹಾಕಬಹುದು ಸರ್, ಕಲರ್ ಶೀಟ್. ಅದಕ್ಕೆಲ್ಲ ಇಲಾಖೆ ನಿಯಮದಂತೆ ನೋಡೆ ಮಾಡ್ಬೇಕು ಮನೆನ, ರೈತರ ಇಚ್ಛೆಯಂತೆ ಮಾಡಕ್ ಆಗಲ್ಲ ಸರ್. ಹೌದು, ಅದನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಇಡಬೇಕು, ದಕ್ಷಿಣಕ್ಕೆ ಗಾಳಿ ಓಟಗಳು ಸಿಕ್ಕೋಕೆ ಗಾಳಿ ಬೆಳಕು ಬರೋ ಹಾಗೆ ಇಂಥದ್ನೆಲ್ಲ ಗಮನಿಸಿ ಮನೆ ಮಾಡಬೇಕು ಸರ್. ಸರಿನೆ ಸರಿನೆ. ಯಾವುದೇ ರೀತಿಯಲ್ಲೂ 1/2 ಅಡಿ ಹೆಚ್ಚು ಕಡಿಮೆ ಮಾಡಬಾರ್ದು, ಇಲಾಖೆ ನಿಬಂಧನೆ ಇದೆ. ಅದನ್ನ ಎಲ್ಲ ನಮ್ಮ ಇಲಾಖೆಯವರೇ ಅವರ ಅಕೌಂಟ್ಗೆ ಸಬ್ಸಿಡಿ ಚೆಕ್ ಗಳನ್ನ ಹಾಕೋ ವ್ಯವಸ್ಥೆ ಇದೆ ಸರ್. ನೋಡಿದ ತಕ್ಷಣ ಸರ್ಟಿಫೈ ಆದ್ಮೇಲೆ ಅದಕ್ಕೆ ಅಂದ್ರೆ ಕೆಲವು ನಿಯಮಗಳಿವೆ ಸರ್. 400 ಸ್ಕ್ವೇರ್ ಫೀಟ್ ಸಬ್ಸಿಡಿ ತಗೊಳ್ಳೋದಾದ್ರೆ ಕಡಿಮೆ ಅಂದ್ರೆ 1/2 ಎಕರೆ ನೀರಾವರಿ ಹಿಪ್ಪು ನೇರಳೆ ಇರಬೇಕು ಸರ್. ಹೊಸ ತಳಿ ನಾಟಿ ಇರಬೇಕದು, ಇತ್ತೀಚಿನ V1 ಅಂತ ಹೇಳ್ತೀವಿ, V1 ಅಂತ, ಅದನ್ನ ನಾಟಿ ಮಾಡಿರ್ಬೇಕಾಗ್ತದೆ. 600 ಸ್ಕ್ವೇರ್ ಫೀಟ್ ಮಾಡೋದಾದ್ರೆ ಒಂದು ಕಡಿಮೆ ಅಂದ್ರೆ 1 ಎಕರೆ ಹಿಪ್ಪು ನೇರಳೆ ಇರಬೇಕು ಸರ್. ಈಗ 1,000 ಸ್ಕ್ವೇರ್ ಫೀಟ್ ನ ನಾವು ಮನೆ ಮಾಡೋದಾದ್ರೆ ಆ ಸಬ್ಸಿಡಿ ತಗೋಬೇಕು ಅಂತಂದ್ರೆ ಕಡಿಮೆ ಅಂದ್ರೆ 1.5 ಎಕರೆ ಹಿಪ್ಪು ನೇರಳೆ ನಾಟಿ ಆಗಿರ್ಲೇಬೇಕು. ಆಗಿ 1.5-2 ವರ್ಷ ಕಳೆದಿರ್ಬೇಕು ಸರ್. ಒಂದು 4-5 ಬೆಳೆನಾದ್ರೂ ಅವ್ರು ಮಾಡಿರ್ಬೇಕು, ಅನುಭವ ತಗೋಬೇಕು. ತಕ್ಷಣಕ್ಕೆ ಅದನ್ನ ಕೈ ಬಿಟ್ರೆ ಸಬ್ಸಿಡಿಗೆ ಸ್ವಲ್ಪ ಇದಾಗ್ತದೆ, ಇಲ್ಲಾಂದ್ರೆ ಅದನ್ನ ಹಿಂಬರ್ಸ್ಬೇಕಾಗ್ತದೆ ರೈತರು. ಅದನ್ನ ಬರ್ಸ್ಕೊಂಡಿರ್ತೀವಿ ಸರ್ ಲೆಟರ್ ಅಲ್ಲಿ. ಬೇರೆ ಇನ್ನೇನಿಲ್ಲ ಸರ್ ಅವ್ರಿಗೆ ನಿಬಂಧನೆಗಳು. ಇಷ್ಟೇನೆ ಸರ್. ಈಗ ನಮ್ ಕೊಡಗಲ್ಲಿ ಇಷ್ಟೆಲ್ಲ ಇದೆ ಸರ್, ಇದ್ರ ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಹನ್ನೆರಡು ಹೊಸ ನಾಟಿಗೆ 1 ಎಕರೆಗೆ 76,220 ರೂಪಾಯಿ ಸಿಗ್ತದೆ ಸರ್. ರೈತರು ಇದನ್ನ ಗಮನಿಸ್ಕೊಂಡು ಎಲ್ಲರೂ ಮುಂದೆ ಬಂದ್ರೆ 197 ಮಾನವ ದಿನ ಇರ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇದನ್ನ ಪಂಚಾಯತಿಲಿ ಇಲ್ಲೆಲ್ಲ ಅವ್ರದ್ದು ಲೇಬರ್ದು ರಿಜಿಸ್ಟರ್ ಮಾಡ್ಕೊಂಡಿರ್ತಾರ ಅವರು, ಅದ್ರ ಮುಖೇನ ಅವ್ರ ಅಕೌಂಟ್ಗೆ ದುಡ್ಡೆಲ್ಲ ಹೋಗ್ತದೆ ಸರ್. ಹಿಪ್ಪನೇರಳೆ ನೆಟ್ ಮೇಲೆ ಅಲ್ಲಿಗೆ ಕೈ ಬಿಡಲ್ಲ ಸರ್. ನಾವು ಹಿಪ್ಪನೇರಳೆ ತೋಟದ ನಿರ್ವಹಣೆಗೆ 2ನೇ ವರ್ಷಕ್ಕೆ 1,408 ರೂಪಾಯಿನ ಅವರ ಅಕೌಂಟ್ಗೆ ಹೋಗ್ತದೆ ಸರ್. 279 ಮಾನವ ದಿನಗಳು, ಅದರಲ್ಲಿ ದರ 280 ರೂಪಾಯಿ ಒಂದು ಲೇಬರ್ಗೆ ಇರ್ತದೆ ಸರ್ ಯಾವಾಗ್ಲೂ. ಅಷ್ಟು ಹಣನ ಅವ್ರ ಅಕೌಂಟ್ಗೆ ಮಿನಿಮಮ್ ಒಂದು 5 ಜನರ ಮೇಲೆ ಅವರು ಕೆಲಸನ ನಿರ್ವಹಿಸಬಹುದು. ಎಷ್ಟು ಜನ ಬೇಕಾದ್ರೂ ಮನೆಯವರು ಸೇರಿ ಎಲ್ಲ ಸೇರಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಲೇಬರ್ದು, ಕಾರ್ಮಿಕರನ್ನ ಇದ್ ಮಾಡ್ಕೊಂಡು ದುಡ್ಡನ್ನ ತಗೋಬಹುದು ಸರ್. ಮೂರನೇದು ಹಿಪ್ಪನೇರಳೆ ನರ್ಸರಿ ಮಾಡೋಕೆ 1/2 ಎಕರೆ ನರ್ಸರಿನ ಇಲಾಖಾ ನಿಯಮದಂತೆ ಅವ್ರು ಮಾಡಿದ್ರೆ 85,500 ಸಬ್ಸಿಡಿ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ 240 ಮಾನವ ದಿನಗಳು ಸಿಗ್ತದೆ. ಅವ್ರೇನು ವಾಪಸ್ ಏನ್ ಹಿಂಬರ್ಸ್ಬೇಕಾಗಿಲ್ಲ, ಸಸಿನ ಇಲಾಖೆಯವರೇ ವಹಿಸಿಕೊಂಡು ಡಿಸ್ಪರ್ಸ್ ಮಾಡ್ತೀವಿ ಸರ್ ಬೇರೆ ಬೆಳೆಗಾರರಿಗೆ, ಮುಫತ್ತಾಗಿ ಕೊಡ್ತೀವಿ ಅದನ್ನ, ಅವರು ಉಪಯೋಗಿಸ್ಕೋಬಹುದು ಸ್ವಂತಕ್ಕೆ. ಆಗಿದೆ ಸರ್, ಬುಷ್ ಬೆಳೀತಾ ಇದ್ದ 3 ಅಡಿ 3 ಅಡಿ ಸಾಲು ಇವೆಲ್ಲ, ಅದು ಸೊಪ್ಪು ಕ್ವಾಲಿಟಿ ಬರಲ್ಲ ಅನ್ನೋದಕ್ಕಾಗಿ ಮರಗಡ್ಡಿ ಟ್ರೀ ಮಲ್ಬರಿ ಅಂತ ನಾವು ಈಗ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ಟ್ರ್ಯಾಕ್ಟರ್ ಉಳುಮೆಯಿಂದ ಗಿಡದಿಂದ ಗಿಡಕ್ಕೆ 8 ಅಡಿ ಮಾಡಿ ಎತ್ತರ 4 ಅಡಿ ಬೆಳೆಸಿ ಗಿಡನ ಕಟ್ ಮಾಡಿ 4 ಅಡಿ 4 ಅಡಿ ಟ್ರ್ಯಾಕ್ಟರ್ ಉಳುಮೆ ಮಾಡಿ ಗೊಬ್ಬರ ಗೋಡು ಕೊಟ್ಟು ಅದನ್ನ ಬೆಳೆಸೋ ಹಾಗೆ ಮಾಡ್ತಾ ಇದ್ದೀವಿ. ಅದನ್ನ ಮಾಡಕ್ಕೆ 69,500 ರೂಪಾಯಿ ಇದೆ ಸರ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. 180 ದಿವಸದ ಮಾನವ ದಿನಗಳಿದೆ ಸರ್ ಅದರಲ್ಲಿ. ನೀರಾವರಿಗೆ ಹನಿ ನೀರಾವರಿ ಮಾಡ್ಕೊಳ್ಳಿಕ್ ಅವಕಾಶ ಇರ್ಬೇಕು ಇದೆ ಇದೆ ಸರ್. ಅದಕ್ಕೂ ಹೇಳ್ತೀನಿ, ರೇಷ್ಮೆ ಸಾಕಾಣಿಕೆ ಸಲಕರಣೆ ಖರೀದಿಗೆ ಸಹಾಯಧನದ ಘಟಕ 75,000 ರೂಪಾಯಿ ಇದೆ ಸರ್. ಅದರಲ್ಲೂ ಸಬ್ಸಿಡಿಲಿ ಅವರಿಗೆ 67,500 ರೂಪಾಯಿ ಸರ್ಕಾರ ಕೊಡ್ತದೆ ಸರ್. ಅದರಲ್ಲಿ ಚಂದ್ರಿಕೆ, ಗಿಡನ ಕಟ್ ಮಾಡಲಿಕ್ಕೆ ಪ್ರೂನರು, ನೈಲನ್ ನಟ್ಟು, ಬಲೆಗಳು, ಸೋಂಕು ನಿವಾರಣೆ ಮಾಡಕ್ಕೆ ಯಂತ್ರ ಕೊಡ್ತೀವಿ ಸರ್, ಒಂದು ಮೋಟರ್ ಇರೋದು, ಅದೆಲ್ಲ ಸಬ್ಸಿಡಿಲಿ ತಗೋಬಹುದು. ಅವ್ರಿಗೆ ಏನ್ ಬೇಕು ನಮ್ಮ ಇಲಾಖೆಯಲ್ಲಿ ಬಂದು ಭೇಟಿ ಮಾಡಿದ್ರೆ ಅದೆಲ್ಲ ನಾವು ವಿವರವಾಗಿ ಕೊಡ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಕಾರ್ಯಕ್ರಮಗಳು. ಹನಿ ನೀರಾವರಿಗೆ ಸಹಾಯಧನ 1 ಎಕರೆಗೆ 35,000 ಇದೆ ಸರ್. ಅದರಲ್ಲಿ ಮಹಿಳೆಯರಿಗೆ 90% ಇದೆ ಸರ್. ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆದ್ರೆ 90% ಸಬ್ಸಿಡಿ ಇದೆ ಸರ್. ಯಾವ ಇಲಾಖೆಯಲ್ಲೂ ಇಷ್ಟೊಂದು ಸಹಾಯಧನದ ಯೋಜನೆಗಳಿಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ಪ್ಲಾಂಟೇಷನ್ಗೆ ಎಷ್ಟೊಂದು ಸಿಗ್ತದೆ ಅಂದ್ರೆ ಅವರು ಹಣನ ಅದರಲ್ಲಿ ಉಳಿಸಬಹುದು ಸರ್. ನರ್ಸರಿನ ಮಾಡ್ಕೋಬಹುದು, ಅದಕ್ಕೂ ಬೇರೆ ಕೊಡ್ತೀವಿ. ಅದರಲ್ಲೇ ಅವ್ರು 1 ಎಕರೆಗೆ ನರ್ಸರಿ ಬೆಳೆಸಿದ್ರೆ ಅಲ್ಲೇ ದುಡ್ಡು ಕೊಟ್ಟು ಅಲ್ಲೇ ನಡೆಸ್ತೀವಿ. ಈಗೆಲ್ಲ ಉತ್ತಮವಾದ ಕಾರ್ಯಕ್ರಮಗಳು ರೈತರಿಗೆ ಆರ್ಥಿಕವಾಗಿ ಅವರು ಸಾಲಗಾರ ಆಗದ ಹಾಗೆ ತಡೆಗಟ್ಟಬಹುದು ಸರ್. ಮನೆಯವರೇ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಮನೆಯವರೇ ಸೇರ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಮಾಡ್ಕೊಂಡು ಆ ಕೂಲಿನ ಅವರು ಬ್ಯಾಂಕ್ ಮುಖಾಂತರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಹಾಯಧನವನ್ನ ಅಥವಾ ಹಣವನ್ನ ಪಡ್ಕೊಳ್ಬಹುದು. ಹೌದು ಸರ್, ಅದನ್ನ ಕಾಲಕಾಲಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಬರ್ತೀವಿ ಸರ್. ಅದಕ್ಕೆ ಬೇಕಾದ ರೆಕಾರ್ಡ್ಗಳು ಬೇಕು, ಅವೆಲ್ಲ ತಗೊಂಡು ಸರ್ಟಿಫೈ ಮಾಡಿ GPS ಮಾಡಿ ಫೋಟೋ ಎಲ್ಲ ತೆಗೆದು ಕಾಲಕಾಲಕ್ಕೆ ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ತೀವಿ ಸರ್. ಅದೆಲ್ಲ ನಡೀತಾ ಇದೆ ಸರ್, ನಾವು ವಿಳಂಬ ಮಾಡಲ್ಲ. ಅವರು ಪ್ಲಾಂಟೇಷನ್ ಮಾಡಕ್ಕೆ ಇಚ್ಛೆ ಪಟ್ಟು ನಮ್ಮ ಕಚೇರಿಗೆ ಬಂದ್ರೆ ಅವ್ರ ಹಿಂದೆ ನಮ್ಮ ಫೀಲ್ಡ್ ಸ್ಟಾಫ್ ನಾವೆಲ್ಲ ಇರ್ತೀವಿ ಸರ್. ಅವ್ರ ಮುಂದೆ ಬರ್ಬೇಕಷ್ಟೇ ಸರ್, ಇದ್ರಲ್ಲಿ ಆದಾಯ ಮಾಡಬೇಕು ಅನ್ನೋದು. ಬೇರೆ ಬೆಳೆಗಿಂತ ಹೋಲಿಸಿದ್ರೆ ಅಧಿಕವಾದ ಆದಾಯ ನಮ್ಮಲ್ಲೇ ಇರೋದು ಸರ್. ಹೌದು, ಇದೊಂಥರ ತುಂಬಾ ಸುಂದರವಾದ ಬೆಳೆ ಸರ್ ಇದು. ಬೆಳೀತಾ ಬೆಳೀತಾನೆ ಅದರ ಆನಂದ ಪಡೋದೇ ತುಂಬಾ ಇದೆ ಸರ್. ಹುಳು ಸಾಕಾಣಿಕೆನೂ ಅಷ್ಟೇ, ಹಿಪ್ಪನೇರಳೆ ತೋಟನೂ ಅಷ್ಟೇ, ಅವ್ರಿಗೆ ಖುಷಿ ಆಗ್ತದೆ ಬೆಳೀತಾ ಇರುವಾಗ. ರೇಷ್ಮೆ ಕೃಷಿ ಕೈಗೊಳ್ಳಕ್ಕೆ ಮುಖ್ಯವಾಗಿ ಕೆಲವು ಅಗತ್ಯವಾದ ಮಾಹಿತಿಗಳನ್ನ ತಿಳ್ಕೊಬೇಕು ಸರ್. ಬೆಳೆಗಾರರು ಹೊಸ ಬೆಳೆಗಾರರು ಅದರಲ್ಲೂ ತಿಳ್ಕೊಬೇಕು ಸರ್. ಅದರಲ್ಲಿ ಇದು ಬಹುವಾರ್ಷಿಕ ಬೆಳೆ ಸರ್, ಒಂದ್ಸಲ ಹಾಕಿದ್ರೆ ನಾವು ಗಿಡನ ನೆಟ್ಟು ಪೋಷಣೆ ಮಾಡಿದ್ರೆ 10-15 ವರ್ಷ ಬೀಳಕ್ಕಿಲ್ಲ. ಉತ್ತಮವಾಗಿ ನಿರ್ವಹಣೆ ಮಾಡಿ ಅದಕ್ಕೆ ಗೊಬ್ಬರ ಗೋಡು ಸಮಯಕ್ಕೆ ತಕ್ಕಂತ ಅದಕ್ಕೆ ಉಪಚಾರಗಳನ್ನ ಮಾಡ್ಕೊಂಡು ಬಂದ್ರೆ ಈಗ ನಮ್ಮ ರೇಷ್ಮೆ ಕೃಷಿ ಫಾರ್ಮ್ ಅಲ್ಲಿ ಸರ್ 20 ವರ್ಷದ ಬುಡ ಇದೆ ಸರ್. ನಮ್ಮ ಈಲ್ಡು ಯಾವತ್ತು 1 ಕಿಲೋನು ಕಡಿಮೆ ಆಗಿಲ್ಲ ಸರ್ ಸೊಪ್ಪಿಂದು. ಯಾವಾಗ್ಲೂ ಮೆಜರ್ ಮಾಡ್ತಾ ಇರ್ತೀವಿ, ಅವೆಲ್ಲ ಆಗೋದೇ ಇಲ್ಲ ಸರ್. V1 ಅಂತೂ ಅದು ಬಡವರ ಬಾದಾಮಿ ಸರ್, ಅದು ತುಂಬಾ ಒಳ್ಳೆ ಇದಿದೆ. ಅದು ಮಾಯಿಶ್ಚರ್ನ ಸೊಪ್ಪಲ್ಲಿ ಶೇಕಡ 76-80% ಮಾಯಿಶ್ಚರ್ ಇಟ್ಕೊಂಡಿರ್ತದೆ ಸರ್, ಬಾಡೋದಿಲ್ಲ ಅದು. ರೆಂಬೆ ಮಾದರಿ ಮಾಡೋದ್ರಿಂದ ಎರಡೇ ಸೊಪ್ಪು ಸಾಕು ಸರ್, ಅದು ಬೆಳಿಗ್ಗೆ ಒಂದ್ಸಲ 10 ಗಂಟೆ ಕೊಟ್ರೆ ಸಂಜೆ 6 ಗಂಟೆ ಕೊಟ್ರೆ ಆಯ್ತು ಸರ್. ಕರೆಂಟ್ ಬೇಕು ಅಂತಾನು ಇಲ್ಲ, ನಾವು ಬಿಲ್ಡಿಂಗ್ ಅಲ್ಲಿ ಕೆಲವು ದಿವಸ 6-6:30 ಕೊಟ್ರೆ ರಾತ್ರಿ ಇಡೀ ತಿಂತದೆ, ಬೆಳಿಗ್ಗೆವರೆಗೂ ತಿಂತದೆ. ಎರಡೇ ಸೊಪ್ಪು ಸಾಕು ಸರ್ ರೆಂಬೆ ಮಾದರಿಲಿ. ರೇಷ್ಮೆ ಹುಳು ಸಾಕಾಣಿಕೆಯಿಂದ ಪ್ರತಿ ತಿಂಗಳು ರೈತರು ದುಡ್ಡು ತೆಗೆದುಕೊಳ್ಳಿಕ್ಕೂ ಅವಕಾಶ ಇದೆ. ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡಬಹುದಲ್ವಾ? ಮಾಡಬಹುದು ಸರ್. ಹೌದು, ಇದ್ರಲ್ಲಿ ಒಳ್ಳೇದಿದೆ ಸರ್. ಆದ್ರೆ ರೇಷ್ಮೆ ಬೆಳೆ ಬೆಳೆಯಕ್ಕೆ ಒಂದೆರಡು ಕಿವಿ ಮಾತು ನಾನು ಹೇಳಬೇಕು ಸರ್. ಹೇಳಿ ಹೇಳಿ. ಎಲ್ಲರೂ ದುಡುಕಿ ನಾನು ಮಾಡ್ಬಿಡ್ತೀನಿ ಈಗಲೇ ಮಾಡ್ಬಿಡ್ತೀನಿ ಅಂತ ಹೇಳೋದಲ್ಲ ಸರ್. ಕೆಲವು ಮಾಹಿತಿನ ನಾವು ಮಾಡುವಾಗ್ಲೇ ಹೇಗ್ ಮಾಡಿದ್ರೆ ಮುಂದೆ ಆದಾಯ ಬರಬಹುದು, ನಮಗೆ ಒಳ್ಳೆ ಲಾಭ ಸಿಗ್ಬಹುದು, ಉತ್ತಮವಾದ ಬೆಳೆ ಬೆಳಿಬೇಕು ಅಂದ್ರೆ ಈ ಉತ್ತಮವಾದ ವಾತಾವರಣ ಇರಬೇಕು ಸರ್. ಮಳೆ ಜಾಸ್ತಿ ಬೀಳೋ ಕಡೆ ಮಾಡಕ್ ಆಗಲ್ಲ ಸರ್. ಈ ಭಾಗಮಂಡಲ, ಆವಂದೂರು ಇಲ್ಲೆಲ್ಲ ವರ್ಷಕ್ಕೆ ಒಂದೇ ಬೆಳೆ ಮಾಡಿದ್ದು ಇದೆ ಮಳೆ ಇಲ್ಲದೆ ಇದ್ದಾಗ. ಆ ಮಳೆಯಲ್ಲಿ ಬೆಳೆಯಕ್ ಆಗಲ್ಲ, ಬೆಳೆ ಫೇಲ್ಯೂರ್ ಆಗ್ತದೆ. ಅದಕ್ಕೆ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ತಾಲೂಕ್ನ ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ ಸರ್, ಹಾಗೆ ಮಾಡೋದು ಒಳ್ಳೇದು ಬೆಳೆಗಾರರು. ಅದರಲ್ಲೂ ವಿಶೇಷವಾಗಿ ಕುಶಾಲನಗರ ಸುತ್ತಮುತ್ತ ರೇಷ್ಮೆ ಕೃಷಿಗೆ ಪ್ರಶಸ್ತ ಅಲ್ವಾ? ಇದೆ ಸರ್, ಕೊಡ್ಲಿಪೇಟೆ ಏರಿಯಾನು ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿಯೂ ರೇಷ್ಮೆ ತುಂಬಾ ಇತ್ತು, ಅಲ್ಲಿ ಇದಾರೆ. ಆಮೇಲೆ ಉತ್ತಮವಾದ ಮಣ್ಣು ಬೇಕು ಸರ್, ಇದಕ್ಕೆ ಕೆಂಪು ಮಿಶ್ರಿತ ಮರಳು ಮಣ್ಣು ಬೇಕು. ಕಪ್ಪು ಮಿಶ್ರಿತ ಮರಳು ಮಣ್ಣು ಆಗುತ್ತೆ ಸರ್. ಆಮೇಲೆ ನೆಡೋದ್ಕಿಂತ ಮೊದಲು ಭೂಮಿಯ ರಸಸಾರನ ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ರಸಸಾರ 6.5-7 ಒಳಗಡೆ ಇರಬೇಕು ಸರ್. ಅದಕ್ಕಿಂತ ಜಾಸ್ತಿ ಇದ್ರೆ ಹಿಪ್ಪನೇರಳೆ ಸೊಪ್ಪು ಉತ್ಕೃಷ್ಟವಾಗಿ ಇರಲ್ಲ, ಪೌಷ್ಟಿಕತೆ ಇರಲ್ಲ ಅಂತ. ಅದಕ್ಕಾಗಿ ಮಣ್ಣು ಪರೀಕ್ಷೆ ಕೂಡಿಗೆ ಇಲ್ಲೇ ಇದೆ ಸರ್, ಫಾರಂ ಅಲ್ಲಿ ರೇಷ್ಮೆ ಕೃಷಿ ಕ್ಷೇತ್ರದ ಪಕ್ಕದಲ್ಲೇ ಇದೆ. ಅಲ್ಲಿ ಬಂದು ಅವ್ರು ಮೀಟ್ ಮಾಡಿದ್ರೆ ಹಿಪ್ಪನೇರಳೆದು ಅಂತ ಹೇಳಿದ್ರೆ ಅಲ್ಲಿ ಒಂದೇ ದಿನಕ್ಕೆ ಎಲ್ಲ ಪರಿವೀಕ್ಷಣೆ ಮಾಡಿ ಕೊಡ್ತಾರೆ ಸರ್. ಇನ್ ನೆಕ್ಸ್ಟ್ ಸರ್, ಇನ್ನು ಉತ್ತಮವಾದ ಹಿಪ್ಪನೇರಳೆ ತೋಟ ಇರಬೇಕು ಸರ್, ನಮ್ಗೆ ಬೆಳೆ ಬರಬೇಕು ಅಂದ್ರೆ ಅದರಲ್ಲಿ ನೀರಾವರಿಲಿ ಬೆಳಿಬೇಕು. ಯಾವಾಗ್ಲೂ ಮಳೆ ಆಶ್ರಯದಲ್ಲಿ ಯಾರಿಗೂ ನಾವು ಮಾಡ್ತಾ ಇಲ್ಲ ಸರ್. ಮಳೆ ಆಶ್ರಯದಲ್ಲಿ ಇತ್ತೀಚಿನ ತಳಿಗಳಿರೋದೆಲ್ಲ ಮಳೆ ಆಶ್ರಯಕ್ಕೆ ಬರಲ್ಲ ಸರ್, ಹಾಳಾಗ್ಬಿಡ್ತದೆ ಗುಣಿಗಳು. ಹಾಗಾಗಿ ನೀರಾವರಿಲೇ ಬೆಳಿಬೇಕು. ಇದರಲ್ಲಿ ವಿಕ್ಟರಿ ಒನ್ ನಂಬರ್ ಒಂದು ಸ್ಥಾನದಲ್ಲಿ ಇದೆ ಸರ್. ಹಳೆ ಪದ್ಧತಿಲಿ M5 ಅಂತ ಒಂದಿತ್ತು, ಫಾರಂ ಕಡ್ಡಿ ಅಂತ ಹೇಳ್ತಾರೆ ನಮ್ಮ ರೈತರು. ಆಮೇಲೆ S36, S34, S56, M5 ಅದು ಚಾಕಿಗೆಲ್ಲ ಒಳ್ಳೇದಾಗಿದೆ. ಎಳೆ ಸೊಪ್ಪನ್ನ ಎಳೆ ಮರಿಗಳಿಗೆ ಕೊಡಬೇಕಾಯ್ತದೆ ಸರ್. ಅದಕ್ಕೆ G4, G2 ಅಂತ ಬಂದಿದೆ ಇತ್ತೀಚೆಗೆ. S36 ನಡೀತದೆ ಸರ್ ನಮ್ಮಲ್ಲಿ. 2 ಸಾಲ ಹಾಕೊಂಡ್ರೆ ಸಾಕಾಗ್ತದೆ ಎಳೆ ಮರಿ ಕೊಡಕ್ಕೆ. ಸರಿನೆ. ಇತರೆ ತಳಿಗಳು ಇನ್ನು ಟ್ರೀ ಮಲ್ಬರಿ ಮಾಡೋದು ಇವೆಲ್ಲ 8 ಅಡಿಗೆ ಇದೇ ಸಸಿನ ಬೆಳೆಸಿ ಮಾಡಬಹುದು ಸರ್. ಟ್ರ್ಯಾಕ್ಟರ್ ಬಳಸಬಹುದು, ಪವರ್ ಟಿಲ್ಲರ್ ಗಳನ್ನ ಉಪಯೋಗಿಸಿ ಮಾಡಬಹುದು ಸರ್. ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಐಜೆ ಸಿಸ್ಟಮ್ ಅಂತ ಒಂದಿದೆ ಸರ್. ಇತ್ತೀಚೆಗೂ ನಮ್ಮ ರೈತರ ಹತ್ರ ಇರೋದೆಲ್ಲ ಇಂಡೋ ಜಪಾನ್ ಸಿಸ್ಟಮ್ ಅಂತ. ಅದರಲ್ಲಿ 3 ಅಡಿ 3 ಅಡಿ ಉದ್ದದಲ್ಲಿ ಹಾಕೊಳ್ಳೋದು ಸರ್, ಗಿಡದಿಂದ ಗಿಡಕ್ಕೆ 5 ಅಡಿ ಅಗಲ, ಮಧ್ಯದಲ್ಲಿ ಸಾಲಿಂದ ಸಾಲಕ್ಕೆ ಬಿಟ್ಬಿಡೋದು ಸರ್. ಅದ್ರ ಮಧ್ಯ 5 ಅಡಿ ಸಾಲಲ್ಲಿ ಕಾಂಪೋಸ್ಟ್ ಮಾಡೋದು ಸರ್. ಉಳುಮೆ ಮಾಡಿ ಮಣ್ಣನ್ನು ತೆಗೆದು ಅದಕ್ಕೆ ಈ ಕಡ್ಡಿ ಕಡಿತೀವಲ್ಲ ಸರ್, ಕಜ್ಜದ ಇದೆಲ್ಲ ಸಿಗ್ತದಲ್ಲ, ಸೊಪ್ಪು ಸದೆ ಎಲ್ಲಾನು ಕಡಿದು ಆ ಕಾಂಪೋಸ್ಟ್ ಗುಂಡಿಲಿ ಹಾಕಿ ಅದನ್ನೇ ಗೊಬ್ಬರ ಮಾಡುವಂತ ಪದ್ಧತಿ ಸರ್. ಅದು ಇಂಡೋ ಜಪಾನ್ ಸಿಸ್ಟಮ್ ಅಲ್ಲಿ ಅದು ತುಂಬಾ ಚೆನ್ನಾಗಿದೆ. ಆ ಸಿಸ್ಟಮ್ ಈಗ ನಾವು ಕೊಡಗಿನಲ್ಲಿ ಅನುಸರಿಸ್ತಾ ಇದ್ದೀವಿ. ಹಿಂದೆ ಸಾಲ್ ಪದ್ಧತಿ ಇತ್ತು ಸರ್. ಸಾಲ್ ಪದ್ಧತಿ ಅಂದ್ರೆ ಮಧ್ಯ ಗ್ಯಾಪ್ ಇರ್ತಿರ್ಲಿಲ್ಲ, 3 ಅಡಿ 3 ಅಡಿ ಸಾಲ ಅಗಲದಲ್ಲಿ ಉದ್ದಕ್ಕೆ ಪೂರ್ತಿ ಕಡ್ಡಿನ ಗಿಡನ ನೆಡ್ತಾ ಇದ್ರು. ಹೌದು, ಆಗ ಅದು ಹಣ್ಣೆಲ್ಲ ಜಾಸ್ತಿ ಆಯ್ತಿತ್ತು, ಫಂಗಸ್ ಇವೆಲ್ಲ ರೋಗಗಳು ಜಾಸ್ತಿ ಆಗ್ತಾ ಇದ್ದ ಸರ್. ಅದಕ್ಕೆ ಆ ಪದ್ಧತಿನ ಪೂರ್ತಿ ಕೈ ಬಿಟ್ಬಿಟ್ಟು ಸೊಪ್ಪು ಇಳುವರಿ ಚೆನ್ನಾಗಿದ್ರು, ಎಲೆ ಎಲ್ಲ ಚಿಕ್ಕದಾಗಿರೋದು, ಹಣ್ಣೆಲೆ ಆಗೋದು ಅದು ಜಾಸ್ತಿ, ಫಂಗಸ್ ಇವೆಲ್ಲ ಇದಾಗ್ತಾ ಇತ್ತು, ಬೂದಿ ರೋಗ ಇದೆಲ್ಲ ಬರೋದ್ರಿಂದ ಸಾಲ್ಗಡ್ಡಿ ವಿಧಾನ ಬಿಟ್ಟು ಈಗ ಇಂಡೋ ಜಪಾನ್ ಸಿಸ್ಟಮ್ ನಡೀತಾ ಇದೆ. ಸರಿನೆ ಸರಿನೆ. ಅದ್ ಬಿಟ್ರೆ ಮರಗಡ್ಡಿನ ಮಾಡಬಹುದು ಸರ್, ಟ್ರ್ಯಾಕ್ಟರ್ ಟಿಲ್ಲರ್ ಇದರಲ್ಲೂ ಮಾಡಬಹುದು ಸರ್. ರಂಬೆ ಪದ್ಧತಿ ಬಂದಿರೋದ್ರಿಂದ ಈಗ ಅನೇಕರಿಗೆ ಸುಲಭ ಆಗ್ಬಿಟ್ಟಿದೆ ಅಲ್ವಾ? ಆಮೇಲೆ ಮುಖ್ಯವಾಗಿ ಇನ್ನೊಂದು ಕಾರಣ, ವೈಜ್ಞಾನಿಕವಾಗಿ ಇಷ್ಟೆಲ್ಲ ಮಾಡಿದ್ರು ತೋಟ ಚೆನ್ನಾಗಿದೆ, ಸೋಂಕು ನಿವಾರಣೆ ಮಾಡಿರ್ತೀವಿ, ಹಿಪ್ಪನೇರಳೆ ತೋಟ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಮಣ್ಣು ಪರೀಕ್ಷೆ ಮಾಡಿರ್ತೀವಿ, ಮೊಟ್ಟೆನೂ ತಂದಿರ್ತೀವಿ, ಎಲ್ಲ ಮಾಡಿರ್ತೀವಿ. ರೈತರು ಎಲ್ಲಿ ಸೋಲ್ತಾರೆ ಅಂದ್ರೆ ವೈಜ್ಞಾನಿಕವಾಗಿ ಹುಳು ಸಾಕಾಣಿಕೆ ಮಾಡೋ ವಿಧಾನದಲ್ಲಿ ಸೋಲ್ತಾರೆ ಸರ್. ಕಾಲ ಕಾಲಕ್ಕೆ ಮರಿಗೆ ಸೊಪ್ಪು ಕೊಡೋ ಟೈಮಿಂಗ್ಸ್, ಅದಕ್ಕೆ ಉಪಚಾರ ಮಾಡೋದು, ಜ್ವರಕ್ಕೆ ಹೋಗುವಾಗ ಹಾಸಿಗೆ ಕ್ಲೀನ್ ಮಾಡೋದು, ಜ್ವರದಿಂದ ಎದ್ದಾಗ ಔಷಧಿ ಸಿಂಪರಣೆ ಮಾಡೋದು ಇಂಥವೆಲ್ಲ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗ್ತದೆ. ವೈಜ್ಞಾನಿಕ ಕ್ರಮಗಳನ್ನ ಕೈಗೊಂಡ್ರೆ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಸರ್. ಇತ್ತೀಚೆಗೆ ಏನಾಗಿದೆ ಸರ್, ಯಾರು ಏನು ಹುಳುಗಳನ್ನ ಕೈಯಲ್ಲಿ ಮುಟ್ಟುವಂತದ್ದೇ ಇಲ್ಲ ಸರ್. ಈಗ ಎಲ್ಲ 20-30 ಅಡಿ ಮನೆಗಳು, 600 ಚದರ ಅಡಿದು ಇವಕ್ಕೆಲ್ಲ ರ್ಯಾಕ್ಗಳನ್ನ ಮಾಡಿಕೊಂಡು ರೆಂಬೆನೇ ಕುಯ್ಕೊಂಡು ಬಂದು ಹುಳುಗಳಿಗೆ 2 ಹೊತ್ತು ಹಾಕ್ತಾರೆ ಸರ್. ಸುಲಭ, ಮತ್ತೆ ಸೊಪ್ಪನ್ನು ಬೇಗ ಬಾಡೋದಿಲ್ಲ ಸರ್. ಹೌದು ಹೌದು, 2 ಸೊಪ್ಪೇ ಕೊಟ್ರು ಸಾಕು ಸರ್. ನನ್ನ ಪ್ರಕಾರ 3 ಸೊಪ್ಪು ಇರೋದು ಸೊಪ್ಪು ಉತ್ಕೃಷ್ಟವಾಗಿ ಶೈತ್ಯಾಂಶನ ಕಾಪಾಡಿಕೊಳ್ಳುವಂತದ್ದು ಚೆನ್ನಾಗಿದ್ದಿದ್ರೆ ಆ ರೆಂಬೆಯಲ್ಲಿ 2 ಸೊಪ್ಪು ಸಾಕು. ಬೇಸಿಗೆಯಲ್ಲಿ ಸೊಪ್ಪು ಬಾಡೋದು ಜಾಸ್ತಿ ಇದ್ರೆ 3 ಸೊಪ್ಪು ಕೊಡ್ಬೇಕಾಗತ್ತೆ ಸರ್. ಮರಿ ಹುಳುಗಳು ತಿನ್ನೋ ಅಷ್ಟರಲ್ಲಿ ಸೊಪ್ಪು ಬಾಡೋಗಿರ್ತದೆ. ಹೌದು, ಅದಕ್ಕಾಗಿ 3 ಸೊಪ್ಪನ್ನ ಬೇಸಿಗೆಯಲ್ಲಿ ಮಾತ್ರ ಕೊಡ್ಬೇಕಾಗ್ಬಹುದು ಸರ್. ಉತ್ತಮ ತಳಿ CSR2 ಅಂತ ಒಂದು 20 ವರ್ಷದ ಹಿಂದೆ ಜೈಕ ಟೀಮ್ ಬಂದಿತ್ತು ಸರ್, ಜಪಾನ್ ಇಂದ ಕರ್ನಾಟಕಕ್ಕೆ. ಅವರು ಮೈಸೂರು ಕೇಂದ್ರ ರೇಷ್ಮೆ ಸಂಶೋಧನಾ ಮಂಡಳಿ ಅವರು ಸೇರಿ ಹೊಸ ತಳಿಗಳನ್ನ ಕಂಡುಹಿಡಿದು ಅದರಲ್ಲಿ CSR2 ಅನ್ನೋದೊಂದು ಜಪಾನಿ ತಳಿ ತುಂಬಾ ಹೆಸರುವಾಸಿಯಾಗಿದೆ. ಅದರಲ್ಲಿ ವಿಫಲತೆ ಕಡಿಮೆ ಸರ್ ಬೆಳೆಗಳು. ಅದನ್ನೇ ನಾವು ಫೀಲ್ಡ್ ಅಲ್ಲಿ ಕೊಡ್ತಾ ಇದೀವಿ, ರೈತರೆಲ್ಲ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ. ಸರಿನೇ, ಕುಶಾಲನಗರ ಸುತ್ತಮುತ್ತ ಪ್ರದೇಶ ಬಿತ್ತನೆ ವಲಯ ಅಂತ ಅನ್ಕೊಂಡು ಘೋಷಣೆ ಮಾಡಿದೀರಾ? ಘೋಷಣೆ ಅಂದ್ರೆ ಇದ್ದಿದ್ದು ಅದು ಕ್ಯಾನ್ಸಲ್ ಆಗಿದೆ ಸರ್ ಸದ್ಯಕ್ಕೆ, ಟೆಂಪ್ರವರಿ. ಯಾರು ಎಲ್ಲಿ ಬೇಕಾದ್ರೂ ಬೆಳೆನ ಮಾರಬಹುದು ಸರ್. ಓಹೋ, ಬೆಂಗಳೂರು ಸೀಡ್ ಮಾರ್ಕೆಟ್ ಗೆ ಹೋಗ್ಬೇಕು ಅಂತ ಏನಿಲ್ಲ, ಹಾಸನ ಸೀಡ್ ಮಾರ್ಕೆಟ್ ಅಂತ ಏನಿಲ್ಲ, ಅಲ್ಲಿ ಬೈಯರ್ಸ್ ಬರ್ತಾರೆ. ಸರಿನೇ, ಹರಾಜಲ್ಲಿ ಕೂಗ್ತಾರೆ ಸರ್. ಯಾವ ಗೂಡು ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ ಹೈಯೆಸ್ಟ್ ರೇಟ್ ಸಿಕ್ಕೇ ಸಿಗ್ತದೆ ಸರ್. ನಮ್ಮ ರೇಟ್ ಯಾವ್ದು ಕಡಿಮೆ ಆಗಿಲ್ಲ ಸರ್ ನಮ್ಮ ಬೆಳೆಗಾರರಿಗೆ. ಇಲ್ಲಿವರೆಗೆ 556 ರೂಪಾಯಿ ಇತ್ತು ಸರ್ 1 ಕೆಜಿಗೆ. ಒಂದು 105 ಕೆಜಿ ಬೆಳೆದ್ರು ಅವ್ರಿಗೆ ಲಾಭ ಸಿಕ್ಕೇ ಸಿಗ್ತದೆ ಸರ್. 500-600 ಹಿಡಿದು 2000 ರೂಪಾಯಿ ತನಕ ಬೆಲೆ ಗಿಟ್ಟಿಸಿಕೊಂಡಿದ್ರೆ ಒಂದೊಂದು ಕೆಜಿ ಗೂಡಿಗೆ ಅಲ್ವಾ? ಇದೆ ಸರ್. ಅದು ಬಯೋಲ್ಟೆನ್ ಸೀಡ್ ಇಲ್ಲದೆ ಇದ್ದಾಗ ಬೆಳೆ ಬೇರೆ ಕಡೆ ವಿಫಲತೆ ಇರುವಾಗ ಹೌದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ ಸ್ವಲ್ಪ. ಇದ್ದವರೆಲ್ಲ ರೇಟ್ ನ ಜಾಸ್ತಿ ಮಾಡ್ತಾರೆ ಕೂಗವರು, ಅವಾಗ ಆ ಗೂಡಿಗೆ ತುಂಬಾ ರೇಟ್ ಸಿಗ್ತದೆ. ಹಾಗೆ ನಮ್ ಕೊಡಿನವ್ರು ಎಲ್ಲರಿಗೂ ಸಿಕ್ಕಿದೆ ಸರ್, 1 ಕೆಜಿಗೆ 3000 ರೂಪಾಯಿವರೆಗೆ ತಗೊಂಡವರು ಇದ್ದಾರೆ. ತಾವು ಹೇಳಿದಂಗೆ ಒಂದ್ ಸಾರಿ ಹಿಪ್ಪನೇರಳೆಯನ್ನ ಹಾಕಿದ್ರೆ 15-25 ವರ್ಷ ತನಕ ಇರುತ್ತೆ, ಹಾಗೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಿಕೊಂಡ್ರೆ ಮುಗೀತು, ನಿರಂತರವಾಗಿ 2 ತಿಂಗಳಿಗೊಂದ್ಸಾರಿ ಹುಳುಗಳನ್ನ ಸಾಕೋಂತ ದುಡ್ಡನ್ನ ಮಾಡ್ಕೊಂತ ಹೋಗ್ಬೋದು. ಹಿಪ್ಪನೇರಳೆಗೆ ವಿಪರೀತ ಏನ್ ನೀರ್ ಬೇಕಾಗಿಲ್ಲ, ಆದ್ರೆ ಹದವಾಗಿ ಕೊಟ್ರೆ ಸಾಕು ಅಲ್ವಾ? ಹೌದು ಸರ್, ಇದಕ್ಕೆ ಹೌದು ಹದವಾಗಿ ಹಾಯಿ ನೀರ್ ಕೊಡೋದೆಲ್ಲ ಕಡಿಮೆ ಸರ್. ಈಗ ಹನಿ ನೀರಾವರಿಗೆ ಸಬ್ಸಿಡಿ ಕೊಡ್ತೀವಲ್ಲ ಸರ್. ಹೌದು ಹೌದು, ಹೆಚ್ಚಿನ ಮಟ್ಟಿಗೆ ಎಲ್ಲರೂ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲೂ ಈಗ ಮರಗಟ್ಟಿ ಪ್ಲಾಂಟೇಶನ್ ಗೆ ಹೋಗ್ಬೇಕು ಅಂತ ಇದೀವಿ ಈಗ, ಅದಕ್ಕಾದ್ರೆ ಇನ್ನೂ ನೀರಿಂದು ಕಡಿಮೆ ಆಗ್ತದೆ ಸರ್ 8 ಅಡಿಗೆ. ಅದರಲ್ಲಿ ಗಿಡಗಳು ಕಡಿಮೆ ಬರ್ತವೆ ಸರ್, ಪೊದೆಗೆ ಸ್ವಲ್ಪ ಹಣ್ಣೆಲ್ಲ ಜಾಸ್ತಿ, ಆಮೇಲೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೂಸ್ಟ್ ರೋಗ ಅಂತ ಬರ್ತದೆ ಸರ್. ಅದಕ್ಕಾಗಿ ಪೊದೆ ಸಿಸ್ಟಮ್ ನ ಬಿಟ್ರೆ ಮರಗಡ್ಡಿ ಹೋದ್ರೆ ಟ್ರಾಕ್ಟರ್ ಉಳ್ಬಹುದು, ಟಿಲ್ಲರ್ ಉಳ್ಬಹುದು, ಈ ಬೂಸ್ಟ್ ರೋಗ ಅನ್ನೋದನ್ನ ತಡಿಬಹುದು. ಈಲ್ಡ್ ಜಾಸ್ತಿ ಸರ್ ಮರಗಡ್ಡಿಲಿ. ನಿಜ ನಿಜ, ಇದಕ್ಕಿಂತ 5 ಕೆಜಿ ಗೂಡು ತುಂಬಾನೇ ಇರ್ತದೆ. ಸೊಪ್ಪು ಶುದ್ಧವಾಗಿರ್ತದೆ, ಮಣ್ಣು ಹಿಡಿಯಲ್ಲ ಮಳೆಯಲ್ಲಿ, ದನಗಳು ಮೇಯಕ್ಕಾಗಲ್ಲ ಸರ್. ಹಾಗೆ ಕೇರ್ಪೇಟೆ, ಕೇರ್ ನಗರ, ಮಂಡ್ಯ ಈ ಕಡೆ ಎಲ್ಲ ತುಂಬಾ ಮರಗಡ್ಡಿನ ಇದ್ ಮಾಡ್ತಾ ಇದಾರೆ. ಆಮೇಲೆ ಕತ್ತರಿಸಿಕೊಂಡು ಬರೋದು ಸುಲಭ. ಕತ್ತರಿಸಕ್ಕೂ ನಮ್ಮ ಎದೆ ಮಟ್ಟಕ್ಕೆ ಇರ್ತದೆ ಸರ್ ಅಲ್ವಾ? ರೇಷ್ಮೆ ಗೂಡಿಗೆ ನಿಶ್ಚಿತವಾದ ಮಾರುಕಟ್ಟೆ ಇದೆ, ಆಮೇಲೆ ಎಲ್ಲೆಲ್ಲೋ ನಾವು ಸಂತೆಯಲ್ಲಿ ಮಾರಾಟ ಮಾಡಿ ಬಂದಂಗೆ ಆಗ್ಲಿಕ್ಕಿಲ್ಲ, ಅದ್ರದ್ದಾದ ಒಂದು ನಿಗದಿತ ಮಾರುಕಟ್ಟೆ ಇರೋದ್ರಿಂದ ಮತ್ತೆ ಒಂದು ನೆಮ್ಮದಿಯಾದ ಬೆಲೆ ಸಿಗೋದ್ರಿಂದ ರೈತರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕು ಅಲ್ವಾ? ಹೌದು ಸರ್, ಈಗೆಲ್ಲ ಸರ್ ಕಂಪ್ಯೂಟರೈಸ್ಡ್ ಆಗಿದ್ರಿಂದ ಯಾರಿಗೂ ಹಣ ಕೊಡೋದು ಬೇಕಾಗಿಲ್ಲ, ಅವರು ಬೆಳೆದಿರುವಂತ ಕ್ವಾಲಿಟಿಗೆ ರೇಟ್ ಫಿಕ್ಸ್ ಆಗ್ತದೆ ಸರ್. ನಾವು ಚೆನ್ನಾಗಿ ಬೆಳ್ಕೊಂಡೋದ್ರೆ ಅದಕ್ಕೆ ನಿಗದಿಯಾದ ದರ ಅಂತೂ ಸಿಗ್ತದೆ ಸರ್. ಹೌದು ಹೌದು, ಅದರಿಂದ ಯಾರಿಗೂ ಲಂಚ ಅದು ಇದು ಕೊಡೋ ಹಾಗೆ ಇಲ್ಲ. ಮನೆಯವರೇ 2-3 ಇದ್ಬಿಟ್ರೆ ಸೊಗಸಾಗಿ ವಿಪರೀತ ಖರ್ಚುಗಳು ಮಾಡದಲ್ಲೇ ರೇಷ್ಮೆ ಹುಳುಗಳನ್ನ ಸಾಕೊಂಡು ಚೆನ್ನಾಗಿ ಉಳಿಸಬಹುದು ದುಡ್ಡನ್ನು ಅಲ್ವಾ? ಹೌದು ಸರ್, ಇಲಾಖೆ ನಾವು ಬೆನ್ನೆಲುಬಾಗಿ ಇರ್ತೀವಿ ಸರ್, ಅವ್ರಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಸಾಕು, ಮುಂದಿಂದು ನಾವು ಸ್ಟಾರ್ಟ್ ಮಾಡ್ತೀವಿ ಸರ್ ಅವ್ರಿಗೆ. ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ, ನಿಮ್ಮ ಸಂಖ್ಯೆನೂ ಈ ಕಾರ್ಯಕ್ರಮದಲ್ಲಿ ಕೊಡಬಹುದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅಲ್ವಾ ಆಸಕ್ತರು? ಕೊಡಬಹುದು ಸರ್, ಬದುಕನ್ನ ನಡೆಸ್ತೀವಿ ಅನ್ನೋರು ನಿರುದ್ಯೋಗಿ ಯುವಕರುಗಳು ಇವರೆಲ್ಲ ದಯವಿಟ್ಟು ಮುಂದೆ ಬನ್ನಿ. ಇದರಲ್ಲಿ ಸಂಘ ಸಂಸ್ಥೆಗಳು, ಸ್ತ್ರೀ ಶಕ್ತಿ ಸಂಘಗಳು ಇಂಥವೆಲ್ಲ ಮುಂದೆ ಬಂದ್ರೆ ಸಂಘದ ಮುಖಾಂತರನೂ ಮಾಡಕ್ಕೆ ತುಂಬಾ ಈಸಿ ಇದೆ. ಇಲಾಖೆಯಿಂದ ತುಂಬಾ ಸಬ್ಸಿಡಿಗಳಿವೆ, ಮುಂಗಾರು ಸ್ಟಾರ್ಟ್ ಆಗಿದೆ, ನರ್ಸರಿ ಸಿಕ್ಕ ಕಡೆ ನಾವು ನರ್ಸರಿನೂ ಕೊಡಿಸ್ತೀವಿ. ಪ್ಲಾಂಟೇಶನ್ ಗೆ ನೀವು ತಯಾರಾಗಿ ಕಚೇರಿಗಳಿಗೆ ಬಂದು ನೀವು ಭೇಟಿ ಮಾಡಿದ್ರೆ ಅಲ್ಲಿಂದ ನಿಮ್ಮ ಆರ್ಥಿಕ ಅಭಿವೃದ್ಧಿನ ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ತನಕ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ನಮ್ಮ ರೇಡಿಯೋ ಕಾರ್ಯಕ್ರಮದ ಎಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಧನ್ಯವಾದ ಮಹೇಶ್ ಅವರೇ. ಕೊಡಗಿನಲ್ಲಿ ಅದರಲ್ಲೂ ವಿಶೇಷವಾಗಿ ಕುಶಾಲನಗರ ಸುತ್ತಮುತ್ತ ತಾವು ಹೇಳಿದಂಗೆ ಕೊಡ್ಲಿಪೇಟೆ ಅಲ್ಲಿ ಸೂಕ್ತವಾದ ವಾತಾವರಣ ಇರೋ ಜಾಗಗಳಲ್ಲಿ ಹಿಪ್ನೀರಳೆಯನ್ನು ಹಾಕ್ಕೊಂಡು ರೇಷ್ಮೆ ಹುಳುಗಳನ್ನ ಸಾಕೊಂಡು ಆದಾಯವನ್ನು ಕಾಣುವ ಒಂದು ವಿಚಾರ ಕುರಿತಂತೆ ಮಾಹಿತಿಯನ್ನು ಚೆನ್ನಾಗಿ ತಿಳಿಸಿದ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಕುಶಾಲನಗರ ಸುತ್ತಮುತ್ತ ರೇಷ್ಮೆ ಕೃಷಿಯ ಪ್ರಾಮುಖ್ಯತೆಯನ್ನು ತಿಳಿಸಿದವರು ರೇಷ್ಮೆ ಇಲಾಖೆಯ ವಿಸ್ತರಣಾ ಅಧಿಕಾರಿಗಳಾಗಿರುವ ಎಂಎಸ್ ಮಹೇಶ್ ಅವರು. ಸಂಖ್ಯೆ ಹೀಗಿದೆ: 9845057167 9845057567 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಕಮಲಮ್ಮ ಮತ್ತು ರಾಜಮ್ಮ ಅವರೊಡನೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ನೂವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದೊಂದು ಪ್ರಕಟಣೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು ದಿನಾಂಕ 16/8/2021 ಸೋಮವಾರದಿಂದ 19/8/2021 ಗುರುವಾರದವರೆಗೆ ಅರೆಭಾಷೆ ಗೌಡ ಸಮಾಜ ಸಭಾಂಗಣ ಮೂರ್ನಾಡು ಇಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ಅಕಾಡೆಮಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಶಿಬಿರದಲ್ಲಿ ಅರೆಭಾಷೆ ಶಾಸ್ತ್ರ ಸಂಪ್ರದಾಯಗಳಾದ ಸೋಬಾನೆ, ಹೆಣ್ಣುಗಂಡು ವಹಿಸುವುದು, ಮದುವೆ ಮುಖ್ಯಸ್ಥ ಮತ್ತು ಸ್ವರ್ಗ ಸಲ್ಲಿಸುವುದು ಇವುಗಳ ಬಗ್ಗೆ ತರಬೇತಿ ಕೊಡಲಾಗುವುದು. ಆಸಕ್ತರು ಮೂರ್ನಾಡು ಗೌಡ ಸಮಾಜದವರನ್ನ ಸಂಪರ್ಕಿಸುವಂತೆ ಪ್ರಕಟಣೆ ವಿನಂತಿಸಿದೆ. ಈಗ ಸಮಯ 7:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಚುಂಪಿ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಂದಾಯ ಹಂಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳೊಟ್ಟಿಗೆ ವಿಡಿಯೋ ಸಂವಾದ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿ ಚಾರುಲತ ಸೋಮಲವು ಮಾತಾಡಿ, ಮಳೆ ನಷ್ಟಕ್ಕೆ ಸಂಬಂಧಪಟ್ಟಂಗೆ 15 ದಿನದೊಳಗೆ ಪರಿಹಾರನ ಹಂಚೋಕು, ಮಳೆಯಿಂದ ಮನೆ ಹಂಗೆ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಸಮೀಕ್ಷೆ ಮಾಡಿ ಪರಿಹಾರನ ಹಂಚೋಕು, ಯಾವುದೇ ಕಾರಣಕ್ಕೂ ತಡ ಮಾಡಿಕಾಗದಂತ ತಹಶೀಲ್ದಾರಕ್ಕೆ ಸೂಚನೆ ಕೊಟ್ಟಳು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಮಾತಾಡಿ, ಬೆಳೆ ನಷ್ಟ ಹಂಗೆ ಮನೆ ನಷ್ಟಕ್ಕೆ ಸಂಬಂಧಪಟ್ಟಂಗೆ ಗರೀಬರಿಗೆ ಪರಿಹಾರನ ಹಂಚೋಕು, ಪುಕಾರ್ಗ ಕೇಳಿ ಬರದಂಗೆ ನೋಡಿಕೊಳ್ಳೋಕು, ಈ ವರ್ಷ 90 ಕೋಟಿ ರೂಪಾಯಿ ಮಳೆಯಿಂದ ನಷ್ಟ ಆಗುತ್ತ ಮಾಹಿತಿನ ಕೊಟ್ಟಳು, ಇನ್ನು ನಷ್ಟ ಆಗಿದ್ದರೆ ಮಾಹಿತಿ ಕೊಡಕುತ್ತ ಸೂಚನೆ ಕೊಟ್ಟು ಸಭೆಯಲ್ಲಿ ಮುಖ್ಯಪಟ್ಟ ಇಲಾಖೆಯ ಅಧಿಕಾರಿಗ ಹಾಜರಿದ್ದು. ಜಿಲ್ಲೆಯಲ್ಲಿಂದು ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 70 ಜನರಿಗೆ ಪತ್ತೆಯಾಗಿಟ್ಟು, ಮಡಿಕೇರಿ ತಾಲೂಕಲ್ಲಿ 10, ಸೋಮವಾರಪೇಟೆ ತಾಲೂಕಲ್ಲಿ 37, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 23 ಸೇರಿದಂಗೆ ಒಟ್ಟು 70 ಜನರಿಗೆ ಕಾಯಿಲೆ ಆಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 32,568 ಜನಕ್ಕೆ ಕಾಯಿಲೆ ಬಂದುಟ್ಟು, 24 ಗಂಟೆಯಲ್ಲಿ 54 ಜನ ಗುಣಗಳು. ಇಂದಿನವರೆಗೆ 31,541 ಜನ ಕಾಯಿಲೆಯಿಂದ ಬಚ್ಚಾವಾಗಳು, 624 ಸಕ್ರಿಯ ಪ್ರಕರಣಗಾವುಟು, 24 ಗಂಟೆಯಲ್ಲಿ 1 ಸಾವಿನ ಪ್ರಕರಣ ವರದಿಯಾವುಟು. ಇಷ್ಟಗಂಟ 403 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆಯಲ್ಲಿ 97 ಕಂಟೈನ್ಮೆಂಟ್ ವಲಯಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 1.31 ಆವುಟುತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಜಿಲ್ಲೆನ ಕರೆಂಟ್ ಗ್ರಾಹಕರ ತಾಪತ್ರೆಗಳ ಆಲಿಸಿ ಪರಿಹಾರ ಕೊಡಿಕೆ ನಾಳೆ ಮೈಸೂರಿನ ಇಲಾಖೆನ ವೃತ್ತ ಕಚೇರಿಯಲ್ಲಿ ಏರ್ಪಾಡು ಮಾಡಿಕೊಂಡಿದ್ದ ಫೋನಿನ್ ಕಾರ್ಯಕ್ರಮನ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕೊಳ್ಳೋತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ವಿರಾಜಪೇಟೆ ಪತ್ರಕರ್ತರ ಸಂಘದ ಹೊಸ ಅಧ್ಯಕ್ಷರಾಗಿ ಸಣ್ಣುವಂಡ ಕಿಶೋರ್ ನಾಚಪ್ಪವು ಆಯ್ಕೆಯಾಗಳು. ಜಿಲ್ಲಾಡಳಿತದ ಕಡೆಯಿಂದ ಇದೇ ತಿಂಗಳ ತಾರೀಕು 15ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ಕೋಟೆನ ಅಂಗಳಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಹಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಸಂಸದ, ಜನಪ್ರತಿನಿಧಿಗಳು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲೆಯ ಗಡಿಭಾಗ ಆನೆ ಚೌಕೂರು ಚೆಕ್ಪೋಸ್ಟ್ಗೆ ಇಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು, ತಹಶೀಲ್ದಾರ್ ಮಹೇಶ್ ಅವು ಭೇಟಿ ಕೊಟ್ಟು ನೋಡಿ, ಕೇರಳದ ಜಿಲ್ಲೆಗೆ ಬರುವವರ ಸಂಖ್ಯೆ ದಿನದಿನಕ್ಕೆ ಜಾಸ್ತಿ ಆಗ್ತಿದ್ದು, ಕೊರೋನಾ ಪರೀಕ್ಷೆ, ಗಾಡಿಗಳ ತಪಾಸಣೆ ಸೇರಿದಂತೆ ಅಲ್ಲಿ ತಗೊಂಡಿರುವ ಕ್ರಮಗಳ ಕುರಿತು ಮಾಹಿತಿ ತಗೊಂಡಳು. ನೆಹರು ಯುವ ಕೇಂದ್ರ, ಜಿಲ್ಲಾ ಯುವಕೂಟ, ತಾಲೂಕು ಯುವಕೂಟ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಇದೇ ಆಗಸ್ಟ್ ತಾರೀಕು 15ಕ್ಕೆ ಬೆಳಿಗ್ಗೆ 7 ಗಂಟೆಗೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಫಿಟ್ ಇಂಡಿಯಾ ಫ್ರೀಡಂ ರನ್ ವಿಶೇಷ ಕಾರ್ಯಕ್ರಮ ಏರ್ಪಾಡಾಟುತ್ತ ಕೇಂದ್ರದ ಉಪನಿರ್ದೇಶಕ ಎಸ್ ಸಿದ್ದರಾಮಪ್ಪವು ತಿಳಿಸಿದರು. ಜಿಲ್ಲೆಯಲ್ಲಿಡೀ ಈ ಸಲ ಆಶ್ಲೇಷ ನಕ್ಷತ್ರದ ಮಳೆನ ಉಜಿತು ಕಮ್ಮಿಯಾಗಿ ಸಾಧಾರಣ ಮಳೆ ಬೀಳ್ತಾವಟ್ಟು. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 4.66 ಮಿಲಿಮೀಟರ್ ಮಳೆ ಬಿದ್ದುಟ್ಟು. ಕಳೆದ ವರ್ಷ ಇಂದಿನ ದಿನ 41.49 ಮಿಲಿಮೀಟರ್ ಮಳೆ ಬಿದ್ದಿತ್ತು. ಮಡಿಕೇರಿ ತಾಲೂಕಿಗೆ 9.13, ವಿರಾಜಪೇಟೆ ತಾಲೂಕಿಗೆ 2.58, ಹಾಗೆ ಸೋಮವಾರಪೇಟೆ ತಾಲೂಕಿಗೆ 2.28 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೊಡಗು ಜಿಲ್ಲಾ ಯುವ ಒಕ್ಕೂಟ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ 14 ತಾರೀಕು 14ಕ್ಕೆ ಮಡಿಕೇರಿ ತಾಲೂಕಿನ ಕಗ್ಗೋಡ್ಲು ಗ್ರಾಮದ ದಿವಂಗತ ಸಿಡಿ ಬೋಪಯ್ಯ ಅವರ ಗದ್ದೆಯಲ್ಲಿ ನಡೆಸಿಕೆ ಏರ್ಪಾಡಾಗಿದ್ದ ರಾಜ್ಯ ಮಟ್ಟದ ಕೆಸರುಗದ್ದೆ ಆಟೋಟನ ಇದೀಗ ಕೊರೋನಾ ಕಾಯಿಲೆ ಜಾಸ್ತಿ ಆಗ್ತಿರುವ ನ್ಯಾಯವನ್ನ ಮುಂದಕ್ಕೆ ಹಾಕೊಳು. ಮುಂದಿನ ತಾರೀಕಿನ ಸರ್ಕಾರದ ಸೂಚನೆಗೆ ತಿಳಿಸಿವೆತ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕ ಗುರುಸ್ವಾಮಿಯವರು ತಿಳಿಸಿಳು. ಇದೇ ಆಗಸ್ಟ್ ತಾರೀಕು 15ಕ್ಕೆ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆನ ಪೂರ್ವ ತಯಾರಿನ ಕುರಿತು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಅಧಿಕಾರಿಗಳಿಂದ ಮಾಹಿತಿನ ತಗೊಂಡಳು. ಕನ್ನಡ ಜಾಗೃತಿ ಸಮಿತಿ ಸಭೆ ಇಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದು ಸಭೆಯಲ್ಲಿ ಕಾಜೂರು ಸತೀಶ್ ಅವರು ಮಾತಾಡಿ, ಸರ್ಕಾರಿ ಸಭೆ ಸಮಾರಂಭ ಹಂಗೆ ಕಾರ್ಯಕ್ರಮದಲ್ಲಿ ಹೂನ ಮಾಲೆ, ತುರಾಯಿ, ಹೂನಗುಚ್ಚದ ಬದಲಿಗೆ ಕನ್ನಡ ಪುಸ್ತಕನ ಕೊಡಕುತ ಸರ್ಕಾರ ಸೂಚನೆ ಕೊಟ್ಟುಟು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಭಾಷೆನ ಕಡ್ಡಾಯಾಗಿ ಬಳಸೋಕ್ಕೂ, ಎಲ್ಲ ಅಂಗಡಿಗಳಲ್ಲಿ ಕನ್ನಡ ಬೋರ್ಡ್ನ ಹಾಕೋಕ್ಕೂ, ಕನ್ನಡ ಹೈಸ್ಕೂಲ್ಗಳಲ್ಲಿ ಓದಿರೋ ಮಕ್ಕ ಕನ್ನಡ ಭಾಷೆನ ಮುಖ್ಯ ಭಾಷೆಯಾಗಿ ಬಳಸೋಕ್ಕೂ, ಹಂಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳಿಗೆ ಮೀಸಲಾತಿನ ಕೊಡಕುತ ಹೇಳ್ದು. ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಟಿ ದರ್ಶನವು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.

ஏற காத்து மழை நூண்டு ஜனட மனை பின்ன பொழை நஷ்ட ஆனாங்க சம்பந்தப்பட்டனக்கே தொடிக்கே சமீட்சை நடத்திட்டு பரிகாரம் கொடுக்கொண்டு அண்ணனே கைஞ்சகால பிராகிருத்திக விகோபத்து நூண்டு நஷ்ட ஆன இங்கு பரிகாரம் கொடுக்கொண்டு தடமாடுவக்காகந்து ஜில்லாதிகாரி சாருலதா சோமல் தாசில்தாருக்கு எண்ணுச்சி. மடிக்கேரியில ஜில்லாதிகாரிய கச்சேரியில் கந்தாய பின்ன போரபோர இலாக்கிய அதிகாரியோடு கூட நடந்த வீடியோ சம்வாதத்து தக்பர்ந்தது. மூலபூத்த சௌகரிய கூடுநனிக்கே ரோடு ஸ்கூலு அங்கனவாடி பின்ன சர்க்காரி கட்டட பாலாய் துண்டேங்கி பின்ன கரண்ட்டுக்கு சம்பந்தப்பட்டனக்கே நஷ்ட ஆய் துண்டேங்கி மாஹித்தி படந்திட்டு வரதி தருண்டு கரீபங்கு கிருஷிக்கு தொந்தரை ஆகத்தன.